ಯಾಕಿಲ್ಲ? ಚಿತ್ತ ಚಿತ್ತ ಧ್ಯಾನ ದೊಡ್ಡದು. ಚಿತ್ತ ಧ್ಯಾನ ಮಾಡುವುದಕ್ಕೋಸ್ಕರ ಇರುವುದು ಹೊರತು ಚಿತ್ತಕ್ಕೋಸ್ಕರ ಚಿತ್ತ ಅಲ್ಲ. ಚಿತ್ತ ಫಾರ್ ಕಂಟೆಂಪ್ಲೇಷನ್. ಅದರಿಂದ ಚಿತ್ತ ಚಿತ್ತ ಧ್ಯಾನ ದೊಡ್ಡದು. ಅದರ ಮಹತ್ವ ಹೇಳ್ತಾರೆ, ಧ್ಯಾಯ ದೀವ ಪೃಥಿವಿ, ಧ್ಯಾಯ ದೀವಾಂತರಿಕ್ಷಂ, ಧ್ಯಾಯ ದೀವ ದ್ಯೌರು, ಧ್ಯಾಯಂತೀವಾಪ, ಧ್ಯಾಯಂತೀವ ಪರ್ವತಾ, ಧ್ಯಾಯಂತೀವ ದೇವ ಮನುಷ್ಯಾ. ಎಷ್ಟು ವಿಚಿತ್ರ ನೋಡಿ ಈ ಭೂಮಿ. ಈ ಭೂಮಿ ಶಿರವಾಗಿ ಅಚಲವಾಗಿ ಕೂತಿದೆಯಲ್ಲ, ಒಂದಾಡ್ತಾ ಇಲ್ಲಲ್ಲ. ಹಾಗೆ ನಿಶ್ಚಲತೆ ಯಾವುದರ ಲಕ್ಷಣ? ನಿಶ್ಚಲತೆ ಎನ್ನುವುದು ಧ್ಯಾನ ಲಕ್ಷಣ. ಈ ಭೂಮಿ ಏನೋ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಅಂತ. ಇದು ಬರೀ ಮೊದಲ ಅಲಂಕಾರಿಕವಾಗಿ ನೋಡೋಣ. ಅಲಂಕಾರಿಕವಾಗಿ ಬಹಳ ಸುಂದರ. ಅದರಿಂದ ಅದರ ಅಧ್ಯಾತ್ಮ. ಈ ಭೂಮಿ ಸುಮ್ಮನೆ ಶಿರವಾಗಿದೆ, ನಲಗದೆ ನಲಗದೆ ಕೂತ್ಕೊಳ್ಳೋದು ಯಾವಾಗ? ನಾ ಹಂಗೆ ಕೂತಿದ್ದಾಗ ಕೈಕಾಲ ಆಡಿಸ್ತಾನೇ ಇರ್ತೇನೆ. ಸ್ಥಿರವಾಗಿರುವುದೇ ಇಲ್ಲ, ಸದಾ ಚಲನ. ಏನಾದ್ರೂ ದಾಡ್ತಾ ಇತ್ತು, ಸುಮ್ಮನೆ ಕೂತ್ಕೊಂಡು ಅಭ್ಯಾಸ ಇಲ್ಲ ಮನುಷ್ಯನಿಗೆ. ಅದೇ ಜನರು ಸುಮ್ಮನೆ ಕೂತ್ಕೊಂಡು ಕೂತ್ಕೊಳ್ಳಿಲ್ಲ, ಒಂದು ಕೈ ಎತ್ತೋ ಕಾಲು, ಒಂದು ಕಡೆ ಕಣ್ಣುಗಟ್ಟೆ ಆದರೂ ಮಡಿಸ್ತಾ ಇರ್ತದೆ. ಏನು ಇಲ್ಲದೆ ಸುಮ್ಮನೆ ಕೂತ್ಕೊಳ್ಳೋದು ಧ್ಯಾನದಲ್ಲಿ ಮಾತ್ರ. ನಿಶ್ಚಲತೆ ಎನ್ನುವುದು ಧ್ಯಾನ ಒಳಗಿನ ನಿಶ್ಚಲತೆ, ಒಳಗಿನ ಏಕಾಗ್ರತೆಯ ಲಕ್ಷಣ. ಅದರಿಂದ ಈ ಭೂಮಿ ಸ್ಥಿರವಾಗಿದೆಯಲ್ಲ, ಸ್ಥಿರ ವಿಶ್ವಂಭರ ವಿಶ್ವಂಭರ ಸ್ಥಿರ. ಏನೋ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಅಲ್ವಾ ಭೂಮಿ ಅಂತ. ಒಳಗಿನಿಂದ ಸ್ಥಿರವಾಗಿದೆ ಅಂದರೆ ಒಳಗಿನಿಂದ ಗಂಭೀರವಾದ ಯೋಚನೆ ನಡೆದಿದೆ. ಒಳಗೆ ಅಂದ್ರೆ ಯಾವುದು? ಇದರೊಳಗೂ ಬೆಳೀತಾಳೆ ನಮ್ಮ ದೇವಿ, ಇದರ ಅಭಿಮಾನ ದೇವತೆ. ಅವಳು ನಿರಂತರ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಆ ಧ್ಯಾನಕ್ಕೆ ದೇವತೆ ವರುಣ, ವರುಣನಿಗೆ ಅಧೀನವಾದ ಶಕ್ತಿ ಅದು ಮುಂಚೆ. ಭೂದೇವತೆ ಭೂಮಿ ಇದ್ದಾಳಲ್ಲ, ಭೂಮಿ ದೇವಿ ಅಂದ್ರೆ ಶ್ರೀಮಹದುರ್ಗ ಅಲ್ಲ, ಲಕ್ಷ್ಮೀ ರೂಪ ಅಲ್ಲ. ಹದಿನೆಂಟನೇ ಕಕ್ಷೆಯಲ್ಲಿ ಉಳಿದಾಳೆ ಭೂದೇವಿ ಅಂತ, ಭೂಮಿ ಅಭಿಮಾನ ದೇವತೆ. ಅವಳು ವರುಣನ ಅಧೀನ, ಅದರಿಂದ ಅವಳು ನಿರಂತರ ಧ್ಯಾನ ಮಾಡ್ತಾ ಇದ್ದಾಳೆ. ಹಾಗಾಗಿ ಭೂಮಿ ನಿಶ್ಚಲವಾಗಿದೆ. ಈ ಶರೀರ ನಿಶ್ಚಲವಾಗಿರುವುದು ಹೇಗೆ? ಒಳಗೆ ಜೀವ ಧ್ಯಾನ ಮಾಡ್ತಾ ಇದ್ದಾರೆ. ಹಾಗೆ ಭೂಮಿ ನಿಶ್ಚಲವಾಗುತ್ತೋ ಒಳಗಿನಿಂದ ಭೂಮಿಗೆ ಧ್ಯಾಯತೆ ಪೃಥ್ವಿ. ಆ ಪೃಥ್ವಿ ದೇವತೆ ನಿರಂತರ ಭಗವಂತನ ಧ್ಯಾನ ಮಾಡ್ತಾ ಇದ್ದಾಳೆ. ಆ ಧ್ಯಾನದ ಏಕಾಗ್ರತೆ ಇಸ್ ರಿಫ್ಲೆಕ್ಟೆಡ್ ಆನ್ ದಿಸ್ ಅರ್ಥ. ಇದು ನೆಲದ ಮೇಲೂ ಕಾಣುತ್ತೆ ನೋಡು. ಧ್ಯಾಯ ದೀವಾಂತರಿಕ್ಷ ಆಕಾಶ ಸ್ತಬ್ಧವಾಗಿದೆ. ಆಕಾಶ ಅಭಿಮಾನಿ ದೇವತೆ ಗಣಪತಿ ಧ್ಯಾನ ಮಾಡ್ತಾ ಇದ್ದಾರಪ್ಪ, ನಿರಂತರ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಆದ್ರಿಂದ ಆಕಾಶ ಸ್ತಬ್ಧವಾಗಿದೆ. ಧ್ಯಾಯತೀವ ದೇವರು ತ್ರಿಲೋಕಮಾಲಿನಿ ದೇವತೆ, ಅವಳು ಹದಿನೆಂಟನೇ ಕಕ್ಷೆಯಲ್ಲಿ ಇರು, ಅವಳು ಸ್ವರ್ಗ ದೇವತೆ. ಸ್ವರ್ಗ ನಿಶ್ಚಲವಾಗಿದೆ. ಯಾಕೆ ಗೊತ್ತಾ? ಸ್ವರ್ಗಾಭಿಮಾನಿ ದೇವತೆ. ಇವರೆಲ್ಲ ಮೂರ್ಮುವಸ್ವಹ ಮೂರು ಲೋಕಗಳ ಅಭಿಮಾನಿ ದೇವತೆಗಳು ಸ್ಥಿರವಾಗಿ ಮೂರು ಲೋಕಗಳ ನಿಯಂತ್ರಣದಲ್ಲಿದ್ದಾಳೆ. ಮೂರು ಲೋಕ ನಿಯಂತ್ರಿಸಿದ ಅಭಿಮಾನಿ ದೇವತೆಗಳಾಗಿ ಈ ನಿಯಂತ್ರಣ ಹೇಗೆ ಸಾಧ್ಯ ಆಯ್ತವರಿಗೆ? ಭಗವಂತನಲ್ಲಿ ಏಕಾಗ್ರವಾದ ಧ್ಯಾನವೇ. ಇವತ್ತಿಗೂ ಭಗವಂತನನ್ನು ಏಕಾಗ್ರವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಭೂಮಿಯ ಒಡೆತನ ಇದ್ರೂ ಅವರು ತಲೆ ತೆಗೆಸಿಕೊಂಡಿಲ್ಲ, ಶಾಂತವಾಗಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಅಂತರಿಕ್ಷದ ದೇವತೆ ಶಾಂತವಾಗಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ಬಿರುಗಾಳಿ ಬೀಸಲಿ, ಮಳೆ ಬರಲಿ, ಹಕ್ಕಿಗಳು ಹಾರಾಡಲಿ, ಏನು ಉತ್ಪಾತ ಆಗಲಿ, ಧೂಮಕೇತು ಬರಲಿ, ಏನಾದರೂ ಕೂಡ ಗಣಪತಿ ಇಸ್ ನಾಟ್ ಡಿಸ್ಟರ್ಬ್. ಈ ಸಿಂಪ್ಲಿ ಕಂಟೆಂಪ್ಲೇಟಿಂಗ್ ಆನ್ ಗಾಡ್. ಆ ಛಾಯಜೀವತ್ಯವು ಆ ಅಂತರಿಕ್ಷ, ಅಂತರಿಕ್ಷದ ದೇವತೆ ವಿಘ್ನ ನಿವಾರಕನಾದಂತಹ ಗಣಪತಿ ಭಗವಂತನಲ್ಲಿ ಏಕಾಗ್ರವಾಗಿ ಧ್ಯಾನದಲ್ಲಿ ನಿರತನಾಗಿದೆ. ಹಾಗೆ ತಿ ದೇವತೆ ಧ್ಯಾಯತಿ ಧ್ಯಾಯಂತೀವ ಆಪಃ, ನೀನು ಮಡುಗಟ್ಟೆ ನಿಂತಿದೆ ಅಂತ ಹೇಳ್ತೇವೆ. ಆ ನೀರು ಮಡುಗಟ್ಟೆ ನಿಂತಿರುತ್ತೆ, ಹರಿಯುವ ನೀರು, ನದಿಯಲ್ಲಿ ನಿಂತ ನೀರು, ಕೆರೆ ಹಳ್ಳ ಬಾವಿ ಮಡುಗಟ್ಟಿರುತ್ತಲ್ಲ ನೀವು ಅಷ್ಟು ಸ್ತಬ್ಧವಾಗಿ. ಅದು ವಿಚಾರಾರ್ಥ ನಾವು ಒಂದು ಸಣ್ಣ ಅದು ಕಲ್ಲು ಹಾಕಿಬಿಟ್ರೆ ಇದೇಂದ್ರೆ ಸ್ತಬ್ಧವಾಗಿರುತ್ತಲ್ಲ, ಸ್ತಬ್ಧವಾಗಿ ಇರೋದು. ನೀನ ಅಭಿಮಾನ ದೇವತೆಗಳು ಒಳಗೆ ಧ್ಯಾನ ಮಾಡ್ತಾ ಇದ್ದಾರಪ್ಪ. ಧ್ಯಾಯಂತೀವ ಪರ್ವತಾಹ, ಬೆಟ್ಟಗಳು ಸ್ಥಿರವಾಗಿದ್ದಾವಲ್ಲ, ಬೆಟ್ಟದ ಒಳಗಿರತಕ್ಕಂತಹ ಬೆಟ್ಟದ ಅಭಿಮಾನ ದೇವತೆಗಳು ಅವರು ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿ ಗೊತ್ತಾರೆ ಶರತ್ ಕುಮಾರ ಧ್ಯಾಯಂತೀವ ಧ್ಯಾನ ಮಾಡ್ತಾ ಇದ್ದ ಹಾಗೆ ಕಾಣಲ್ವ ನಿನಗೆ? ಧ್ಯಾಯಂತೀವ ಧ್ಯಾನ ಮಾಡ್ತಾ ಇದ್ದ ಕಾಣತನ್ನ ಸ್ಥಿರವಾಗಿ ಏನೋ ಒಂದು ತಪಸ್ಸೀಕೃತ ಕಾಣತನ್ನ. ಅದು ತಪಸ್ಸೀಕೃತದ್ದಲ್ಲ, ಹೌದು ಅದು ಕಲ್ಲು, ಆದರೆ ಅದರೊಳಗೆ ಸಾಗರ ಅವರು ಖಂಡಿತ ದೇವಾಂಶ ಪುತ್ರ ಬೆಳಗಿನ ಸಂಜೆ ಚಿರಿ ಚಿರಿ ಚಿರಿ ಚಿರಿ ಚಿರಿ ಚಿರಿ ಮಾತಾಡ್ತಾ ಇರ್ತಾರೆ. ಅವರು ಯಾವತ್ತು ದೇವತಾ ಸನ್ನಿಧಾನ ಇರದೆ ಎಂದು ಹೇಳ್ತಾರೆ. ದೇವತಾ ಮನುಷ್ಯರು ದೇವಾಂಶದ ಸ್ಪರ್ಶ ಇರತಕ್ಕಂಥವರು ಬಹಳ ಕಮ್ಮಿ ಮಾತಾಡ್ತಾರೆ, ಅಂತರ್ಮುಖಿಗಳಾಗಿರ್ತಾರೆ, ತಾವೇ ತಾವಾಗಿರ್ತಾರೆ, ಎಲ್ಲಿಯೂ ಹರಟೆಗೆ ತಮ್ಮನ್ನು ತಾವು ಹಚ್ಚಿಕೊಂಡಿರುವುದಿಲ್ಲ. ಯಾರು ತುಂಬಾ ಹರಟೆ ಪ್ರಿಯರೋ ಅವರಿಗೆ ದೇವರ ಸನ್ನಿಧಾನ ಕಮ್ಮಿ ಇರುತ್ತೆ. ಅಂತರ್ಮುಖಿಗಳಾಗಿರ್ತಾರೆ ದೇವ ಮನುಷ್ಯರು, ಧ್ಯಾಯಂತೀವ, ಯಾಕೆಂದ್ರೆ ಅವರಿಗೆ ಈ ಮಾತಿಗಿಂತ ಮಾತು ನಿರ್ವಾಗ ದೇವತೆ ಸ್ವಾಹ, ಅದಕ್ಕಿಂತ ಒಳಗಿರ್ತಕ್ಕಂತಹ ಧ್ಯಾನದ ದೇವತೆಯಾದ ವರ್ಣ ಇಷ್ಟ ಆಗ್ತಾರೆ. ಒಳಗಿಂತ ಧ್ಯಾನ ಮಾಡ್ತಾ ಇರ್ತಾರೆ, ಮಾತು ಬೇಡವಾದ ಅಂತರಂಗದಲ್ಲಿ ಏಕಾಂತದಲ್ಲಿ ಕೂತು ಧ್ಯಾನ ಮಾಡುವ ಆನಂದ ನಾಲ್ಕು ಜನರ ಜೊತೆಗೆ ಸೇರಿ ಹರಟೆ ಪಡೆಯುವುದು ದೇವರಲ್ಲಿ. ಆದ್ದರಿಂದ ದೇವ ಮನುಷ್ಯರಿಗೆ ಮಾತು ಬೇಡವಾಗುತ್ತೆ. ಇದಕ್ಕೆ ಕಾರಣ ಇದು, ಯಾರು ವಿಶೇಷವಾದ ದೇವತಾನುಗ್ರಹ ಪಾತ್ರರು ಅಥವಾ ವಿಶೇಷವಾಗಿ ದೇವತಾ ಸನ್ನಿಧಾನ ಪಾತ್ರರು ಅಥವಾ ದೇವಾಂಶ ಸಂಭೂತರು, ಅವರೆಲ್ಲರೂ ಕೂಡ ಮೌನವನ್ನು ಪ್ರಿಫರ್ ಮಾಡ್ತಾರೆ ಮಾತಿಗಿಂತ. ಅಗತ್ಯ ಇದ್ದಾಗ ಮಾತಾಡ್ತಾರೆ, ಇಲ್ಲದೇ ಇದ್ರೆ ಅವರಿಗೆ ಮೌನ ಇಷ್ಟ ಆಗತ್ತೆ, ಹರಟೆ ಇಷ್ಟವಾಗುತ್ತೆ. ಯಾರಿಗೆ ಹರಟೆ ಇಷ್ಟ ಆಗತ್ತೆ ಅವರು ದೇವರಿಂದ ಬಹಳ ದೂರ ಇದ್ದಾರೆ ಅಂತ. ಇದು ಧ್ಯಾನದ ಬಗ್ಗೆ ಮಹತ್ವ ಕೊಡುವಾಗ ಒಂದೊಂದು ಸತ್ಯ ಒಂದೊಂದು ಹೊಸ ಸಂಗತಿಯನ್ನು ಹೇಳಿಬಿಡುತ್ತೆ. ಉಪನಿಷತ್ಕಾರ ಮೌನದ ಮಹತ್ವ, ಮೌನ ಅನ್ನೋದು ಯಾವಾಗಲೂ ಮಾತು ಆಡುವಾಗ ಏಕಾಗ್ರತೆ ಇರುತ್ತೆ, ಮಾತು ಆಡದೆ ಮೌನದಿಂದಲೇ ಮನನ, ಮೌನದಿಂದಲೇ ಏಕಾಗ್ರತೆ. ಆದ್ರಿಂದ ಯಾರಿಗೆ ಏಕಾಗ್ರತೆ ಇಷ್ಟವೋ ಅವರಿಗೆ ಮಾತು ಅಷ್ಟು ಇಷ್ಟ ಆಗುತ್ತೆ. ಜಾಯಂತೀವ ದೇವ ಮನುಷ್ಯ, ಆದ್ರಿಂದ ಎಲ್ಲರೂ ವರ್ಣದಿಂದ ಕೆಳಗೆ ಇರತಕ್ಕಂತಹ ಅಗ್ನಿಯಾದಿ ಸಮಸ್ತ ದೇವತೆಗಳು ಕೂಡ ಧ್ಯಾನ ದೇವತೆಯಾಗಿರತಕ್ಕಂತಹ ವರ್ಣನ ಅಧ್ಯಯನವಾಗಿದ್ದಾರೆ. ಧ್ಯಾನದಿಂದ ಗಮ್ಯನಾದ ಭಗವಂತನನ್ನು ಹೋಗಿ ಸೇರಲಿಕ್ಕೆ ಮುಖ್ಯವಾದ ಮಾಧ್ಯಮ ವರ್ಣ ಆಗಿ ಗೊತ್ತು ಬಿಟ್ಟಿದ್ದಾರೆ. ವರ್ಣದಿಂದ ಮೇಲೆ ಹೋಗುವವರಿಗೆ ವರ್ಣನ ತನಕ ಇರುವುದು ಎಲ್ಲರಿಗೂ ವರ್ಣ ಮಾಧ್ಯಮ. ಆದ್ದರಿಂದ ಧ್ಯಾನದಲ್ಲಿ ಸನ್ನಿಹಿತರಾದ ಭಗವಂತನನ್ನು ಧ್ಯಾನದಲ್ಲಿ ಉಪಾಸನೆ ಮಾಡು, ಧ್ಯಾನ ದೇವತೆಯಾದ ವರ್ಣದಲ್ಲಿ ಇರತಕ್ಕ ಭಗವಂತನನ್ನು ಧ್ಯಾನ ಮಾಡು. ಯಾಕೆಂದ್ರೆ ಅವರು ಹೇಳ್ತಾರೆ, ಏಯ ಮನುಷ್ಯಾಣ ಮಹತ್ತಾಂ ಪ್ರಾಪ್ನವಂತಿ ಧ್ಯಾನಾಪಾದಾಂಶ ಇವೈವದೇ ಭವಂತಿ. ಯಾರಾದರೂ ಮನುಷ್ಯನ ಏಯ ಮನುಷ್ಯಾಣ ಮಹತ್ತಾಂ ಪ್ರಾಪ್ನವಂತಿ, ಯಾವುದಾದ್ರೂ ಒಂದು ವಿಷಯದಲ್ಲಿ ಮಹತ್ವವನ್ನು ಸಾಧಿಸಿದ್ದರೆ ಯಾವುದಲ್ಲಿ ಆದರೂ ತಿಳಿಸುತ್ತದೆ ಎಂದಂತ ಆನಂದದ ಹಾಗೆ ಒಂದು ವಿಷಯದಲ್ಲಿ ಮಹತ್ವವನ್ನು ಸಾಧಿಸಿದ ಮಾಸ್ತರಿ ಪ್ರಭುತ್ವವನ್ನು ಸಾಧಿಸಿದರೆ ಹೇಗೆ ಸಾಧಿಸಿದ್ರವರು ಅಂದ್ರೆ ಧ್ಯಾನಾಪಾದಾಂಶ ಇವೈವದೇ ಭವಂತಿ. ಧ್ಯಾನಾಪಾದಾಂಶ ಧ್ಯಾನದಿಂದ ಸಂಪಾದಿಸಲ್ಪಟ್ಟ ಭಗವತ್ ಅನುಗ್ರಹ ವಿಶೇಷದ ಅಂಶವುಳ್ಳವರು ಅಂತ. ಇಲ್ಲದೆ ಇದ್ರೆ ಯಾವುದೇ ಒಂದು ಫೀಲ್ಡ್ ನಲ್ಲಿ ಯಾರು ಎಕ್ಸ್ಟ್ರಾರ್ಡಿನರಿ ಆಗುವುದು ಸಾಧ್ಯವಿಲ್ಲ. ಒಂದು ಫೀಲ್ಡ್ ನಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಬೇಕಾಗಿದ್ದರೆ, ಎತ್ತರಕ್ಕೆ ಇರಬೇಕಾಗಿದ್ದರೆ, ಉಳಿದವರಿಗಿಂತ ಗ್ರೇಟ್ ತರಿಸಿಕೊಳ್ಬೇಕಾಗಿದ್ದರೆ, ಅಂತಹ ಧ್ಯಾನದಿಂದ ನಿರಂತರ ಏಕಾಗ್ರತೆಯಿಂದ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಬರ್ತಾರೆ. ಉಳಿದವರು ಹೇಗಿರ್ತಾರೆ ಅದೇ ಅಲ್ಪ, ಆ ಎತ್ತರಕ್ಕೆ ಮಹತ್ವ ಅಲ್ಲ. ಉಳಿದವರು ಭಗವಂತನ ವಿಶೇಷ ಧ್ಯಾನ ಮಾಡದವರು, ಅಲ್ಪರಾದ ವ್ಯಕ್ತಿತ್ವ ಉಳ್ಳವರು. ಅಲ್ಪರಾದವರು ಹೇಗಿರ್ತಾರೆ ಅಂದ್ರೆ ಕಲಹಿನ ವಿಶುನ ಉಪವಾದಿನ ಸ್ತ್ರೀ. ಯಾರು ಹೀಗೆ ಧ್ಯಾನದ ರುಚಿ ಕಂಡಿಲ್ಲ ಅವರು ಮಾತ್ರ ಜಗಳ ಗಂಟರಾಗಿರ್ತಾರೆ. ಮಾತು ಮಾತಿಗೆ ಜಗಳ ಕಲದ್ರೆ ಹಾಗೆ ಹೇಳುದು ನನಗೆ ಒಳ್ಳೆ ಮಾತು. ಯಾಕೆಂದ್ರೆ ಅಂತರಂಗದ ಪ್ರಪಂಚದ ಪರಿಚಯವೇ ಇಲ್ಲದಂತ ದೇ ಆರ್ ಫೂಲ್ಸ್. ಬರೇ ಮಾತು ಮಾತಿಗೆ ಜಗಳ ಆಡ್ತಾರೆ ಕಲಹಿನ, ತಾವು ಮಾತ್ರ ಜಗಳ ಆಡೋದಲ್ಲ ವಿಶುನಾಹ ಇನ್ನೊಬ್ಬರಿಗೆ ಚಾಡಿ ಹೇಳಿ ಕಲಹ ಜಗಳ ಎಬ್ಬಿಸ್ತಾರೆ. ಇದೆಲ್ಲ ಅಂತರಂಗದ ಪ್ರಪಂಚದಲ್ಲಿ ಎಚ್ಚರ ಆಗದಂತಹ ಕ್ಷುದ್ರ ಮನುಷ್ಯರ ಬುದ್ಧಿ. ಏನ್ ಚೆನ್ನಾಗಿ ಅನಾಲಿಸಿಸ್ ಆಫ್ ಹ್ಯೂಮನ್ ನೇಚರ್. ಕಲಹಿನ ಜಗಳ ಗಂಟರು ಅಷ್ಟೇ ಅಲ್ಲ, ತಾವು ಜಗಳ ಮಾಡೋದಷ್ಟೆಲ್ಲ ಇನ್ನೊಬ್ಬರಿಗೆ ಚಾಡಿ ಹೇಳಿ ವಿಶುನಾಹ ಅಂದ್ರೆ ಚಾಡಿ ಕೊರು ಕಿವಿ ಚುಚ್ಚು ವಿಷಯ ಗೊತ್ತುಂಟ ನಿಮ್ ಬಗ್ಗೆ ಅವ್ರು ಮನೆ ಹೇಗೆ ಹೇಳ್ತಾರೆ ಒಳ್ಳೆ ನಮಗೂ ಇನ್ನೊಬ್ಬರಿಗೆ ಒಂದು ಸ್ನೇಹ ಇರುತ್ತೆ ಎಲ್ಲವರು ಹೇಳ್ಬಿಡೋದು ಅವ್ರು ನಿಮ್ ಬಗ್ಗೆ ಹೇಗೆ ಹೇಳ್ತಾರೆ ಅವತ್ತು ಮತ್ತೆ ಮಾತುಕತೆ ಇಷ್ಟ. ಹೀಗೆ ಇನ್ನೊಬ್ಬರಿಗೆ ಹಿಡಿಸಿ ಹಾಕು ಕಲಹಿನ, ತಾವು ಜಗಳ ಮಾಡುವುದು ಇನ್ನೊಬ್ಬರ ಮುಂದೆ ಜಗಳ ಮಾಡಿಸುವುದು ಅವರವರಿಗೆ ದ್ವೇಷ ಪಡಿಸು. ಇದು ಎಲ್ಲ ಮಾತಿನಿಂದ, ಇದಕ್ಕೆ ಕಾರಣ ಏನು ಒಳಗಿನ ಪ್ರಪಂಚ ಬೆಳೆದಿಲ್ಲ, ಧ್ಯಾನ ಇಲ್ಲ, ಕಾಂಟೆಂಪ್ರೇಷನ್ ಇಲ್ಲ, ಏಕಾಗ್ರತೆ ಇಲ್ಲ, ಅದರ ರುಚಿ ಗೊತ್ತಿಲ್ಲ. ಮಾತಿನಲ್ಲೇ ರುಚಿ ಕೊಟ್ಟವರು ಮಾತಿನ ಮಲ್ಲರು, ಮಾತು ಅನಗತ್ಯವಾಗಿ ಮಾತು ಅನಗತ್ಯವಾದಂತಹ ಮಾತುಗಳ ಪರಸ್ಪರ ದ್ವೇಷ, ರಾಗದ್ವೇಷ, ಅಸೂಯೆ, ಕಲಹ ಇದು ಇದ್ಯಾವುದಂದ್ರೆ ಯಾವ ಯಾರಿಗೆ ಧ್ಯಾನದಿಂದ ಭಗವಂತ ಒಲಿಯಲಿಲ್ಲವೋ, ಧ್ಯಾನದ ಮೂಲಕ ಯಾರು ಭಗವಂತನ ಅನುಗ್ರಹ ಪಾತ್ರ ಆಗಲಿಲ್ಲವೋ ಅಂತಹ ಕ್ಷುದ್ರ ಜೀವಿಗಳ ಸ್ವಭಾವ ಇದೆ. ಅದೇ ಅಲ್ಪಾಹ ಕಲಹಿನ ಪಿಶುನಾಹ ಉಪತಾಪಿನ ಉಪತಾಪ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡುವ, ಏನಾದ್ರೂ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡುವುದಲ್ಲೇ ಖುಷಿ ಅವರಿಗೆ. ನಿಮ್ಮಂಚೂ ತೊಂದರೆ ಆಯ್ತು ಅಂದ್ರೆ ಖುಷಿ, ಇನ್ನೊಬ್ಬರಿಗೆ ತೊಂದರೆ ಆದಾಗ, ಇನ್ನೊಬ್ಬರಿಗೆ ಕಷ್ಟ ಆದಾಗ ಸಂತೋಷ ಕೊಡುವುದು, ಇನ್ನೊಬ್ಬರಿಗೆ ಕಾಟ ಕೊಡುವುದು, ಚಾಡಿ ತರಡೆ ಇನ್ನೊಬ್ಬರಿಗೆ ಕಿವಿ ಚುಚ್ಚಿ ಇನ್ನೊಬ್ಬರಿಗೆ ತೊಂದರೆ ಮಾಡುವುದು, ಜಗಳ ಮಾಡುವುದು, ಬೇಡವಾದ ವಿಷಯ ಎತ್ತಿ ಜಗಳ ಮಾಡುವುದು, ನಿಷ್ಠುರ ಮಾಡಿಕೊಳ್ಳುವುದು, ರಾಗದ್ವೇಷ ಬೆಳೆಸಿಕೊಳ್ಳುವುದು ಇದು ಕ್ಷುದ್ರ ಜೀವಿಗಳ ಸ್ವಭಾವ. ಸಾತ್ವಿಕರಾದವರು ಎಂದೂ ಯಾರನ್ನು ದ್ವೇಷ ಮಾಡುವುದಿಲ್ಲ, ಯಾರ ಹತ್ರವೂ ಜಗಳ ಮಾಡುವುದಿಲ್ಲ, ಒಬ್ಬರಿಗೊಬ್ಬರು ಇರಿಸಿ ಹಾಕುವುದಿಲ್ಲ, ಇನ್ನೊಬ್ಬರಿಗೆ ಕಷ್ಟ ಆದಾಗ ಖುಷಿ ಕೊಡುವುದಿಲ್ಲ, ಅದಾಗಬೇಕು ಮಾಡಿದ್ದು ತಿಂತಾರೆ ಅಂತ ಇನ್ನೊಬ್ಬರು ಕಷ್ಟದಿಂದಾಗಿ ಅವರು ಹದ ಕೊಟ್ಟುವುದಿಲ್ಲ. ಮತ್ತೆ ಅಯ್ಯೋ ಕಷ್ಟದಿಂದ ಏನ್ ಸಾಧ್ಯ ಇದ್ರೆ ಹೆಲ್ಪ್ ಮಾಡುವುದಿಲ್ಲದೆ ಅಯ್ಯೋ ಪಾಪ ಕಷ್ಟದಲ್ಲಿದ್ದಾರೆ ಅಂತ ಅನುಕಂಪೆ ಆದ್ರೂ ಬರುತ್ತೆ, ಅಯ್ಯೋ ಪಾಪ ಅಂತ ಅದಾಗಬೇಕು ಅಂತ ಅನಿಸು. ಯಾರಿಗೆ ವರುಣನ ಧ್ಯಾನದ ಪ್ರಪಂಚದ ಸ್ಪರ್ಶವೇ ಇಲ್ಲವೋ ಅಂಥವರ ಬಾಹ್ಯ ಜೀವನ ಹೇಗಿರುತ್ತೆ? ಜಾಡಿ ತಾಳೆ ಬೇಡವಾದ ಟೀಕೆ ಟಿಪ್ಪಣಿ, ಇನ್ನೊಬ್ಬರನ್ನ ಗೇಲಿಗೆ ಮಾಡುವುದು, ಇನ್ನೊಬ್ಬರನ್ನ ಗಾಳಿ ಹಿಡಿಯುವುದು, ಇಷ್ಟೇ ಬದುಕು. ಯಾಕೆಂದ್ರೆ ಒಳಗಿನ ಪ್ರಪಂಚದಲ್ಲಿ ಚಿಡವೇ ಆಗುವುದು ಅಲ್ಲ. ಏ ಪ್ರಮಾದ ಏ ಪ್ರಭವ ಧ್ಯಾನಾಪಾದಾಂಶ ಇವೈವತೆ ಭವಂತಿ ಧ್ಯಾನ ಉಪಾಸ, ಏ ಪ್ರಭವ ಅಲ್ಲ ಯಾವುದೋ ಒಂದು ಪ್ರಭುತ್ವ, ಯಾವುದೋ ಒಂದರಲ್ಲಿ ಪ್ರಭುತ್ವ ಸಾಧಿಸಿದ್ರು ಜ್ಞಾನದಲ್ಲಿ ಆಗ್ಬಹುದು, ದುಡ್ಡಿನಲ್ಲಿ ಆಗ್ಬಹುದು, ಬಲದಲ್ಲಿ ಆಗ್ಬಹುದು, ಒಡೆತನದ ಯಾವುದರಲ್ಲೇ ಒಂದು ಪ್ರಭುತ್ವ ಸಾಧಿಸಿದ್ರೆ ಅದು ಬರೇ ಬಾಹ್ಯ ಪ್ರಪಂಚದಿಂದ ಆಗುವುದಿಲ್ಲಪ್ಪ, ಅದಕ್ಕೆ ಒಳಗಿನ ಏಕಾಗ್ರತೆ ಬೇಕು. ಅವನು ಇಡೀ ದೇಶವನ್ನಾಳುವ ನಿಯಾಮಕ ಅಂತ ಒಂದು ಪ್ರಭುತ್ವ, ಇಡೀ ದೇಶದ ಪ್ರಭುತ್ವ ಬರಬಹುದು, ಜನದ ಮೂಲಕ ಪ್ರಭುತ್ವ ಬರಬಹುದು, ಬಲದ ಮೂಲಕ ಬರಬಹುದು, ಅಧಿಕಾರದ ಮೂಲಕ ಬರಬಹುದು, ಸಂಪತ್ತಿನ ಮೂಲಕ ಬರಬಹುದು, ಜ್ಞಾನದ ಮೂಲಕ ಬರಬಹುದು, ಎಲ್ಲಾ ಪ್ರಭುತ್ವಕ್ಕೂ ಧ್ಯಾನಾಭಾದಾಂಶ ಇವೈವದೇ ಭವಂತಿ ವರ್ಣನ ಅನುಗ್ರಹಿಸಿ ವರ್ಣ ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಕೊಡಬೇಕು. ಆ ಏಕಾಗ್ರತೆಯ ಸಾಧನೆಯಿಂದ ಚೇತನ ಕಲಿಯಬೇಕು. ಆ ಒಂದು ಅಂಶ ಮುಂದೆ ನಿಲ್ಲಬೇಕು. ಇವದೇ ಇದ್ರೆ ಎತ್ತರ ಕೇರ್ಲಿಕ್ಕೆ ಆಗುದಿಲ್ಲ, ಇದ್ರೆ ಕ್ಷುದ್ರಾಹ ಆತ್ಮಜೀವಿಗಳು. ಹೀಗೆ ಏನೇನು ಬೇಡವಾದ ಮಾತುಗಳು, ಅಧ್ಯಾತ್ಮದ ಬಗ್ಗೆ ದ್ವೇಷ ಇದ್ದೇ ಬೆಳ್ಕೊಂಡು ಹೋಗುತ್ತೆ. ಬರೇ ತಮ್ಮ ಕ್ಷುದ್ರವಾದ ಮಾತುಗಾರಿಕೆಯೇ ಬುದ್ಧಿವಂತೆ ತಿಳ್ಕೊಂಡ್ಬಿಟ್ಟು ಇಲ್ಲಿ ಬದುಕನ್ನು ಹಾಳು ಮಾಡಿಕೊಂಡ್ಬಿಡ್ತಾರೆ. ಅದರಿಂದ ಧ್ಯಾನ ಉಪಾಸ್ವ ಧ್ಯಾನವನ್ನ ಧ್ಯಾನದಲ್ಲಿ ಧ್ಯಾನದ ಅಭಿಮಾನ ದೇವತೆಯಾದ ವರುಣದಲ್ಲಿ ಭಗವಂತನ ಉಪಾಸನೆ ಮಾಡಿ. ಇದು ನಾರದನಿಗೂ ಮುಖ್ಯ. ವರುಣ ನಾರದನಿಗಿಂತ ಮೇಲೆ ಇದ್ದಾನೆ. ನಾರದ 14ನೇ ಮೆಟ್ಟಲಿದ್ದಾನೆ, ವರುಣ 13ನೇ ಮೆಟ್ಟಲಿ, 15 ಅಗ್ನಿ, ಅದರಿಂದ 14 ನಾರದ. ನಾರದನಲ್ಲೇ ಉಪಾಸನೆ ಹೇಳಲಿಲ್ಲ ಇವರು ಸನತ್, ಯಾಕೆಂದ್ರೆ ಅವ್ರಿಬ್ಬರು ಉಪಾಸನೆ ಉಂಟು. ಇದಕ್ಕಿಂತ ದೊಡ್ಡವರಲ್ಲಿ ನೋಡಿ, ಈಗ ವರುಣದಲ್ಲಿ ನೋಡು 13ನೇ, ಆಮೇಲೆ ಇನ್ನು 12ನೇ ಮೆಟ್ಟಲಿ ಬರಬೇಕು, ಆಮೇಲೆ 11, ಆಮೇಲೆ 10, ಆಮೇಲೆ 9, ಇನ್ನು ಒಂದೊಂದು ಮೆಟ್ಟಲು ಹೋಗ್ಬೇಕು. ಈ ಮಿಚ್ಚಿನಾಗಿ ಎರಡೊಂದು ಮೆಟ್ಟ ಹಾರ್ಲಿಕ್ಕೆ ಆಗುದಿಲ್ಲ. ಮೊದಲು ಎರಡೊಂದು ಮೆಟ್ಟು ಹಾರ್ತಿದ್ದೆವು, ಚಿಕ್ಕದು ಸಣ್ಣದು ಪ್ರಾರಂಭ, ಮೇಲೆ ಮೇಲೆ ಹೋಗುವಾಗ ಏನು ಸ್ವಲ್ಪ ನಿಶ್ಚಿತವಾಗಿತ್ತು. ಒಂದೊಂದು ಮೆಟ್ಟ ಹತ್ತದಷ್ಟೇ, ಎರಡೆರಡು ಮೆಟ್ಟ ಯಾರೋ ಪ್ರಶ್ನೆ ಇಲ್ಲ. ಮೊದಲ ಜಂಪ್ ಮಾಡಿದೆವು, ಈಗ ಒಂದೊಂದು ಮೆಟ್ಟಲನ್ನು ಬಹಳ ಪ್ರಯತ್ನ ಪೂರ್ವಕವಾಗಿ ಇರಬೇಕು. 10ನೇ ಮೆಟ್ಟಲೆ 11, 12, 13ನೇ ಮೆಟ್ಟಲಿಗೆ ವರ್ಣ, 13ನೇ ಮೆಟ್ಟಲಿಂದ ಆಮೇಲೆ 12ನೇ ಮೆಟ್ಟಲು ಚಂದ್ರಮಂತ್ರ ಹೋಗ್ಬೇಕು, 12ನೇ ಮೆಟ್ಟಲಿಂದ 11ನೇ ಮೆಟ್ಟಲು ಪ್ರವಾಹವಾಗಿ ನಂತರ ಹೋಗ್ಬೇಕು, 11ನೇ ಮೆಟ್ಟಲಿಂದ 10ನೇ ಮೆಟ್ಟಲು ಅನಿರುದ್ಧ ಹತ್ರ ಹೋಗ್ಬೇಕು, 10ನೇ ಮೆಟ್ಟಲಿಂದ 9ನೇ ಮೆಟ್ಟಲು ಸ್ವಾಹಂ ಪ್ರಾಣ ಹತ್ರ ಹೋಗ್ಬೇಕು, 9ನೇ ಮೆಟ್ಟಲಿಂದ 8ನೇ ಮೆಟ್ಟಲು ಇಂದ್ರ ತಾಮ್ರ ಹತ್ರ ಹೋಗ್ಬೇಕು, ಅಲ್ಲಿಂದ 7ನೇ ಮೆಟ್ಟಲು ಪಾರ್ವತಿ ಹತ್ರ ಹೋಗ್ಬೇಕು, ಅಲ್ಲಿಂದ 6ನೇ ಮೆಟ್ಟಲು ಬಿಟ್ಟು 5ನೇ ಮೆಟ್ಟಲು ಆಗ್ಬೇಕು, ಅಲ್ಲಿ ಒಂದು ಹಾರ್ಲಿ ಕೊಟ್ಟು ಮತ್ತೆ ವಿಷ್ಣು ಶನ್ ಮಹೇಶ ಅವರಲ್ಲಿ ಉಪಾಸನೆ ಇಲ್ಲ. ಅದರಿಂದ ಶಿವನ ಹತ್ರ ಹೋಗ್ಬೇಕು, ಅಲ್ಲಿಂದ ಸರಸ್ವತಿ ಭಾರತಿ ಹತ್ರ ಹೋಗ್ಬೇಕು, ಅಲ್ಲಿಂದ ಬ್ರಹ್ಮ ವಾಯುಗಳ ಹತ್ರ ಹೋಗ್ಬೇಕು, ಅಲ್ಲಿಂದ ಮತ್ತೆ ಭಗವಂತರ ಹತ್ರ ಹೋಗ್ಬೇಕು. ಇಷ್ಟು ಮೆಟ್ಟಲುಗಳು ಮತ್ಸ್ಯದೇವಿಯಪ್ಪ, ಅದು ಹೊರಗಿನಿಂದ ಏನೇನು ಅಂತ ಬಂದ ಯಾವ ಪ್ರತೀಕದಲ್ಲಿ ಅವನ್ನು ಉಪಾಸನೆ ಮಾಡಬೇಕು ಎಂಬುದನ್ನ ನಾವು ಮುಂದೆ ನೋಡಬೇಕಾದ ಸಂಗತಿ. ವರ್ಣನಲ್ಲಿ ಧ್ಯಾನ ದೇವತೆ ಆದ ವರ್ಣನಲ್ಲಿ 13ನೇ ಮೆಟ್ಟಲಲ್ಲಿ ಇರತಕ್ಕಂಥ ವರ್ಣನಲ್ಲಿ ಉಪಾಸನೆ ಮಾಡಬೇಕು. ಆ ಉಪಾಸನೆ ಮಾಡಿದರೆ ಏನು ಫಲ? ಸಯೋ ಧ್ಯಾನಂ ಪ್ರಶ್ನೆ ಉಪಾಸನೆ ಜಗತ್ತು ತತ್ರಾಸಿ ಯಥಾ ಕಾಮಚಾರೋ ಭವತಿ ಯಹ ಧ್ಯಾನ ಪ್ರತಿಯಂತೆ. ಧ್ಯಾನದಲ್ಲಿ ನಿಯಾಮಕನಾಗಿರ್ತಕ್ಕಂಥ ಧ್ಯಾನದ ಅಭಿಮಾನಿ ದೇವತೆಯಾದ ವರುಣದಲ್ಲಿ ಭಗವಂತನನ್ನು ಧ್ಯಾನದಲ್ಲಿ ಉಪಾಸನೆ ಮಾಡಿದರೆ ಧ್ಯಾನದ ಮೂಲಕ ಯಾವ ಧ್ಯಾನ ಸಿಗದಂ ತತ್ರಾಸಿ ಯಥಾ ಕಾಮಚಾರೋ ಭವತಿ. ಧ್ಯಾನದ ದೇವತೆಯಾದ ವರುಣನ ವ್ಯಾಪ್ತಿ ಎಷ್ಟೋ ಅಷ್ಟು ಕಡೆ ಇವನು ಚಲಿಸಬಲ್ಲ ತಿಳಿಯಬಲ್ಲ ಅದನ್ನೆಲ್ಲ. ಅದರಿಂದ ವರುಣದಲ್ಲಿ ಉಪಾಸನೆ ಮಾಡಿ ಇವನು ಕೇಳಿದ ಆಯಿತು, ವರುಣದಲ್ಲಿ ಉಪಾಸನೆ ಮಾಡಿ ಆಯ್ತು, ಮುಂದೆ ನಮಗೆ ಅಲ್ಲೇ ನಿಲ್ಲೋದಲ್ಲ, ಅದು ಒಂದು ಸ್ಟೇಷನ್ ಅಷ್ಟೇ. ನಮಗೀಗ ನಾವು ಹೊರಟವರು, ನಮ್ಮ ಡೆಸ್ಟಿನೇಷನ್ ವರುಣ ಅಲ್ಲ, ಹೋಗುವ ದಾರಿಯಲ್ಲಿ ಒಂದು ಸ್ಟೇಷನ್, ಮುಂದಿನ ಸ್ಟೇಷನ್ ಯಾವುದೇ ಇಲ್ಲ. ನಮಗೆ ಬದಲಿ ಹೋಗಬೇಕು, ನೀವು ಮತ್ತೆ ಅಲ್ಲಿ ಎಲ್ಲ ಹರಿದ್ವಾರದ ಸ್ಟೇಷನ್, ಹರಿದ್ವಾರ ಸ್ಟೇಷನ್ ಗೊತ್ತಾಗುತ್ತೆ, ಹರಿದ್ವಾರದ ಮುಂದೆ ಅಲ್ಲಿ ಹೋಗಬೇಕು, ನೆಕ್ಸ್ಟ್ ಸ್ಟೇಷನ್ ಹೇಳಿ. ಅದರಿಂದ ಅಸ್ತಿ ಭಗವ ಧ್ಯಾನಾತ್ಮೂಯ, ಧ್ಯಾನಕ್ಕಿಂತ ಮೇಲಿನ ಸ್ಟೇಷನ್ ಯಾವುದು ಉಪಾಸನೆಯಲ್ಲಿ ಹುಟ್ಟೋ ಇಲ್ಲೋ? ಏ ಧ್ಯಾನಾತ್ಮಾವ ಭಯೋ ಅಸ್ತಿ, ಧ್ಯಾನಕ್ಕಿಂತ ಮೇಲಿನ ಮೆಟ್ಲು ಉಂಟಪ್ಪ. ತನ್ನದೇ ಭಗವಾನ್ ವಿಜ್ಞಾಪಯತ್ವಿಜಿ, ಧ್ಯಾನಕ್ಕಿಂತ ಮೇಲಿನ ಮೆಟ್ಲು ಯಾವುದು? ಈ ಧ್ಯಾನ ಅನ್ನೋದು ಹದಿಮೂರನೇ ಮೆಟ್ಲು, ಹನ್ನೆರಡನೇ ಮೆಟ್ಲು ವಿಜ್ಞಾನಂ ವಾವ ಧ್ಯಾನಾತ್ಮೂಯ. ಧ್ಯಾನ ಮಾಡೋ ಯಾಕೆ ಕನ್ಫ್ಯೂಷನ್ ಡೆವಲಪ್ ಮಾಡಿಕೊಳ್ಳಿಕ್ಕ ಅಲ್ಲ, ಮತ್ತೆ ಯಥಾರ್ಥವಾದ ನಿರ್ಧಾರ ಸಾಧನ. ಅದರಿಂದ ನಾವು ತಿಳಿಯುವ ಯಥಾರ್ಥವಾದ ಸಂಗತಿ ಉಂಟಲ್ಲ, ಅದಕ್ಕಿಂತ ಮುಖ್ಯ ಅದೇ ವಿಜ್ಞಾನ. ವಿಜ್ಞಾನ ಅಂತಂದ್ರೆ ಒಂದು ವಸ್ತುವಿನ ಜ್ಞಾನ, ಅಂದ್ರೆ ಒಂದು ವಸ್ತುವಿನ ಅರಿವು, ಅದನ್ನು ವಿಶೇಷವಾಗಿ ತಿಳ್ಕೊಂಡ್ರೆ ವಿಶೇಷ ಜ್ಞಾನ. ಅಂದ್ರೆ ಸಾಮಾನ್ಯರು ತಿಳ್ಕೊಳ್ಳುವುದಕ್ಕಿಂತಲೂ ಹೆಚ್ಚು ಡೀಪಾಗಿ ತಿಳ್ಕೊಂಡ್ರೆ ಅದು ವಿಜ್ಞಾನ, ವಿಶೇಷ ಜ್ಞಾನ. ಅಷ್ಟೇ ಅಲ್ಲ, ಒಂದು ಸಂಗತಿಯನ್ನ ಸಾವಿರ ಜನ ತಿಳ್ಕೊಂಡಿರ್ತಾರೆ, ಅವರೆಲ್ಲರೂ ತಿಳ್ಕೊಂಡದ್ದಕ್ಕಿಂತ ವಿಲಕ್ಷಣವಾಗಿ ತಿಳ್ಕೊಂಡ್ರೆ ಅದು ವಿಜ್ಞಾನ. ಅದರಿಂದ ವಿಜ್ಞಾನ ಅಂದ್ರೆ ಒಂದು ವಿಶಿಷ್ಟ ಜ್ಞಾನ, ಒಂದು ವಿಲಕ್ಷಣ ಜ್ಞಾನ. ಇನ್ನೊಂದೇನು ಅಂದ್ರೆ ವಿಜ್ಞಾನ ಅಂತಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ವಿಜ್ಞಾನ. ನನ್ನ ವಿಶಿಷ್ಟವಾದ, ನನಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆದ ಜ್ಞಾನ ನನ್ನ ವಿಜ್ಞಾನ. ನಿಮ್ಮ ಸಾಧನೆಯಲ್ಲಿ ನೀವು ಮಾತ್ರ ಕಂಡುಕೊಳ್ಳತಕ್ಕಂತಹ ಜ್ಞಾನ ನಿಮ್ಮ ವಿಜ್ಞಾನ. ಅದರಿಂದ ಎಕ್ಸ್ಕ್ಲೂಸಿವ್ ವಿಸ್ಡಮ್ ವಿಜ್ಞಾನ ಅಂದ್ರೆ ಅವರವರ ಸಾಧನೆಗೆ ದಕ್ಕುವ, ಅವರವರಿಗೆ ಮಾತ್ರ ದಕ್ಕುವ ಜ್ಞಾನ. ಅದು ಎಕ್ಸ್ಕ್ಲೂಸಿವ್, ಇನ್ನೊಬ್ಬರಿಗೆ ಆ ರೀತಿಯಾಗಿ ಬರಬೇಕಾಗಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಆದ್ರಿಂದರೆ ಇಂಥ ಎಕ್ಸ್ಕ್ಲೂಸಿವ್ ನಾಲೆಜ್ ನಲ್ಲಿ ಬಹಳ ವಿಶಿಷ್ಟವಾದಂತಹ ಜ್ಞಾನ ಯಾವುದು ಅಂದ್ರೆ ದೇವಾಧೀನ ಅಂತ ಯಜ್ಞಾನ ವಿಜ್ಞಾನ ವಿಜಿಕೀರ್ತಿ ದೇವತೆಗಳ ಜ್ಞಾನ, ದೇವ ವಿಜ್ಞಾನ ಹಿಂದೆ ಬಂತು ದೇವಗುಹ್ಯ. ಅದು ಎಕ್ಸ್ಕ್ಲೂಸಿವ್, ಅದು ಏನು ಮಾಡಿದ್ರು ಎಷ್ಟು ಸಾಧನೆ ಮಾಡಿದ್ರು ಮನುಷ್ಯರಿಗೆ ತಿಳಿಯುವುದು ಸಾಧ್ಯ. ಅದರಿಂದ ದೇವತೆಗಳ ಜ್ಞಾನಕ್ಕೂ ವಿಜ್ಞಾನ ಅಂತ ಎಲ್ಲಕ್ಕಿಂತ ಮುಖ್ಯವಾಗಿ ವಿಜ್ಞಾನ ಅಂದ್ರೆ ವಿಶಿಷ್ಟವಾದ ಜ್ಞಾನ. ಅಂದ್ರೆ ಒಂದು ವಸ್ತುವನ್ನ ವಿಶೇಷವಾಗಿ ತಿಳ್ಕೊಳ್ಳೋದಂದ್ರೆ ಏನು? ನಾವೀಗ ಒಂದು ಯಾವುದೇ ಒಂದು ವಸ್ತುವನ್ನ ಕೇಳಿ ತಿಳ್ಕೊಳ್ಳೋದು ಒಂದು ತರ, ಯಾವುದನ್ನು ಕೇಳಿದೆವೋ ಅದನ್ನು ಕಣ್ಣಾರೆ ಕಾಣುವುದರಿಂದ ಅದರ ಪೂರ್ತಿ ತಿಳುವಳಿಕೆ. ನಮಗೊಂದು ವಸ್ತು ತಿಳಿಯಿತು ಅಂತ ಅನ್ನೋದು ಕಣ್ಣಾರೆ ಕಂಡ, ಎಷ್ಟು ಕೇಳಿದರೂ ಕೂಡ ಕಣ್ಣಾರೆ ಕಂಡಷ್ಟು ಅದರ ಬಗ್ಗೆ ನಮಗೆ ಒಂದು ತೃಪ್ತಿ ಅನ್ನಿಸುವ. ಹಾಗಾಗಿ ವಿಜ್ಞಾನ ಅಂದ್ರೆ ಪರ್ಸೆಪ್ಷನ್, ರಿಯಲೈಸೇಷನ್, ಸಾಕ್ಷಾತ್ಕಾರ, ನಿಜವಾದ ವಿಜ್ಞಾನ. ಹಾಗಾಗಿ ಧ್ಯಾನ ಯಾಕೋಸ್ಕರ ನಾವು ಯಾವುದನ್ನ ಶಾಸ್ತ್ರದಲ್ಲಿ ಕೇಳಿ ತಿಳಿದಿದ್ದೇವೆ ಅದನ್ನು ಸಾಕ್ಷಾತ್ಕರಿಸುವುದಕ್ಕೋಸ್ಕರ ತಾನೆ ಮೆಡಿಟೇಷನ್. ಅಥ ಅದನ್ನು ಆತ್ಮಾವ ಅದೇ ದ್ರಷ್ಟವ್ಯ, ಅದಕ್ಕೋಸ್ಕರ ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸ್ತವ್ಯ. ಧ್ಯಾನ ಯಾಕೆ ಅಂದ್ರೆ ಭಗವಂತರನ್ನ ಕಾಣುವುದಕ್ಕೋಸ್ಕರ, ಸಾಕ್ಷಾತ್ಕಾರಕ್ಕೋಸ್ಕರ. ಅದರಿಂದ ನಿಜವಾದ ವಿಜ್ಞಾನ ಅಂದ್ರೆ ರಿಯಲೈಸೇಷನ್, ಪರ್ಸೆಪ್ಷನ್. ನಾವು ಈ ತನಕ ಕಾಣದ ಸಂಗತಿಯನ್ನು ಕಾಣುವುದು, ಈ ತನಕ ತಿಳಿಯದ ಸಂಗತಿಯನ್ನು ತಿಳಿಯುವುದು ವಿಜ್ಞಾನ. ಅದರಲ್ಲೂ ವಿಶೇಷವಾಗಿ ಈ ತನಕ ಕಾಣದ ಸಂಗತಿಯನ್ನು ಕಾಣುವುದು ವಿಜ್ಞಾನ. ಈಗ ನಾವು ಮಾಡರ್ನ್ ಸೈನ್ಸ್ ನಲ್ಲಿ ಇದೆ ನೋಡು, ವಿಜ್ಞಾನ ಅಂದ್ರೆ ಒಂದು ವಸ್ತುವನ್ನ ಸಾಮಾನ್ಯ ಅರಿವಿಗಿಂತ ಆಳವಾಗಿ ತಲಸ್ಪರ್ಶಿಯಾಗಿ ಶೋಧನೆ ಮಾಡಿ ಅದರಿಂದ ವಿಶೇಷವಾದಂತಹ ಅರಿವು ಪಡೆದಾಗ ದಟ್ ಬಿಕಮ್ಸ್ ಸೈನ್ಸ್. ಇವಾಗ ಎಲ್ಲರಿಗೂ ಟಿವಿ ಅಂದ್ರೆ ಗೊತ್ತಿದೆ, ವಿಮಾನ ಅಂದ್ರೆ ಗೊತ್ತಿದೆ, ರೇಡಿಯೋ ಅಂದ್ರೆ ಗೊತ್ತಿದೆ, ಆದ್ರೆ ಕೆಟ್ಟರೆ ಏನ್ ಮಾಡೋದು ಗೊತ್ತಿಲ್ಲ. ಅದ್ ಕೆಟ್ಟ ರಿಪೇರಿ ಮಾಡೋದು ಹೇಗೆ, ಅದು ಯಾಕೆ ಟಿವಿಯಲ್ಲಿ ಪ್ರೋಗ್ರಾಮ್ ಬರುತ್ತದೆ, ಟೆಲಿಕಾಸ್ಟ್ ಮಾಡಿದ್ರು, ಅದನ್ನ ನಾವು ಸೆಟ್ಟಾಗಿ ಮಾಡಬಹುದು ಗೊತ್ತಾದ್ರೆ ವಿಜ್ಞಾನ. ಆದ್ರೆ ಆ ವಸ್ತುವಿನ ತಳಸ್ಪರ್ಶಿಯಾದ ಜ್ಞಾನ, ಆಮೇಲೆ ಅದರ ಸಾಕ್ಷಾತ್ಕಾರ. ಅದನ್ನ ಹೊರಗಿನ ಲ್ಯಾಬೊರೇಟರಿಯಲ್ಲಿ ಸಂಶೋಧನೆ ಮಾಡಿ ವಿಜ್ಞಾನವನ್ನು ಬೆಳೆಸುವುದಕ್ಕೆ ಅರ್ವಾಚಿ ಎಂದು ಕಲಿತಿದ್ದಾರೆ. ಹಿಂದಿನವರಿಗೆ ಅವರು ಹೊರಗಿನ ಲ್ಯಾಬೊರೇಟರಿ ಅಗತ್ಯ ಇದ್ದದ್ದು, ಯಾಕೆಂದ್ರೆ ಒಳಗಿಂದ ಒಂದು ಲ್ಯಾಬೊರೇಟರಿ ಇದ್ದು ಬಳಸಿದ್ದಾರೆ ಒಂದು ಅಂತ. ಆ ಲ್ಯಾಬೊರೇಟರಿಯಲ್ಲೇ ನೀವು ರಿಸರ್ಚ್ ಮಾಡಿ ಅದರಿಂದ ಅದನ್ನ ಉಂಟುಕೊಂಡು ರಿಸಲ್ಟ್ ಅನ್ನು ಕಂಡುಕೊಳ್ಳುವುದ್ರಿ ಅಂತ. ಒಳಗಿನ ಲ್ಯಾಬೊರೇಟರಿಯಲ್ಲಿ ಸತ್ಯವನ್ನು ಕಂಡುಕೊಳ್ಳುವುದು ವೇದಾಂತ, ಹೊರಗಿನ ಲ್ಯಾಬೊರೇಟರಿಯಲ್ಲಿ ಸತ್ಯವನ್ನು ಕಂಡುಕೊಳ್ಳುವುದು ಮಾಡರ್ನ್ ಸೈನ್ಸ್, ಇದು ವೇದಾಂತ ವಿಜ್ಞಾನ. ಹಾಗಾಗಿ ಒಳಗಿನಿಂದ ಧ್ಯಾನ ಅನ್ನೋದು ಒಳಗಿನ ಲ್ಯಾಬೊರೇಟರಿಯಲ್ಲಿ ನಡೆಯುವ ರಿಸರ್ಚ್, ಒಳಗಿನಿಂದ ರಿಸರ್ಚ್ ಅದು ಧ್ಯಾನ ಅಂದ್ರೆ. ಅದೇ ಸತ್ಯ ಆಧಾರಿತ ವಿವೇಚನ ಆಚರಣೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ರಿಸರ್ಚ್ ಮಾಡುವುದು ಧ್ಯಾನ ಅಂದ್ರೆ. ಸೋಸಿ ತೆಗೆದು ಸತ್ಯವನ್ನ, ಸತ್ಯ ಇದು ಅಂತ ತೀರ್ಮಾನ ಮಾಡುವುದು ವಿಜ್ಞಾನ. ಕೊನೆಗೆ ಸತ್ಯದ ಸಾಕ್ಷಾತ್ಕಾರ ವಿಜ್ಞಾನ. ಆದ್ರಿಂದ ವಿಜ್ಞಾನ ಧ್ಯಾನ ಅನ್ನೋದು ವಿಜ್ಞಾನಕ್ಕೋಸ್ಕರಪ್ಪ. ಧ್ಯಾನ ಮೆಡಿಟೇಷನ್ ನಾಟ್ ಫಾರ್ ದ ಸೇಕ್ ಆಫ್ ಮೆಡಿಟೇಷನ್, ಮೆಡಿಟೇಷನ್ ಫಾರ್ ದ ಸೇಕ್ ಆಫ್ ರಿಯಲೈಸೇಷನ್. ಆದ್ದರಿಂದ ರಿಯಲೈಸೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಧ್ಯಾನ. ಧ್ಯಾನ ಅನ್ನೋದು ಅಪರೋಕ್ಷಕ್ಕೋಸ್ಕರ, ಸಾಕ್ಷಾತ್ಕಾರಕ್ಕೋಸ್ಕರ, ಧ್ಯಾನವೇ ಧ್ಯಾನಕ್ಕೋಸ್ಕರ ಅಲ್ಲ. ಆದ್ದರಿಂದ ಧ್ಯಾನಕ್ಕಿಂತ ವಿಜ್ಞಾನ ಮುಖ್ಯ. ಯಾರಪ್ಪ ಇದರ ದೇವತೆ? ವಿಜ್ಞಾನದ ದೇವತೆಯಲ್ಲಿ ಭಗವಂತನ ಉಪಾಸನೆ ಮಾಡಬೇಕು. ಇದರ ಹಿಂದೆ ನಾವು ಧ್ಯಾನದಲ್ಲಿ ನಿಂತಿದ್ದೇವೆ. 13 ಮೆಟ್ಟಲು ಜಸ್ಟ್ ನಾರದರಿಗಿಂತ 1 ಮೆಟ್ಟಲು ಮೇಲೆ. ನಾರದರು 14 ಮೆಟ್ಟಲಲ್ಲಿದ್ದಾರೆ, ಇವರು ಧ್ಯಾನದ ದೇವತೆ ವರುಣ 13 ಮೆಟ್ಟಲಲ್ಲಿದ್ದಾರೆ. ಇನ್ನೂ 1 ಮೆಟ್ಟಲು ಮೇಲೆ ಉಂಟು, 12ನೇ ಮೆಟ್ಟಲು. ಅದರಲ್ಲಿ ಯಮ, ಚಂದ್ರ, ಸೂರ್ಯ ಮೂರು ಜನ ಇದ್ದಾರೆ. ಅದರಲ್ಲಿ ಚಂದ್ರ 12ನೇ ಮೆಟ್ಟಲು, 1ನೇ ಮೆಟ್ಟಲು ನಾರಾಯಣ, 12ನೇ ಮೆಟ್ಟಲು ಚಂದ್ರ, ಇನ್ನು 18ನೇ ಮೆಟ್ಟಲು. ಆ 10 ಮೆಟ್ಟಲು ಕೂಡ ಕೂಡ ಇಲ್ಲ. ಅದು ಮಧ್ಯದಲ್ಲಿ ಮತ್ತೊಂದು 2ನೇ ಮೆಟ್ಟಲು ಲಕ್ಷ್ಮಿ. ಆ ಮೆಟ್ಟಲಿಗೆ ಪ್ರತ್ಯೇಕ ಸಾಧನೆ ಏನಿಲ್ಲ ಲಕ್ಷ್ಮಿ. ಆದ್ದರಿಂದ 3ನೇ ಮೆಟ್ಟಲಿಂದ ಲೆಕ್ಕ. ಹಾಗಾಗಿ ಇನ್ನೊಂದು 8-9 ಮೆಟ್ಟಲು ಭಗವಂತನ ಹತ್ರ ಹೋಗ್ಲಿಕ್ಕೆ, ಲಕ್ಷ್ಮೀ ದೇವಿ ಹತ್ರ ಹೋಗ್ಲಿಕ್ಕೆ ಪ್ರತ್ಯೇಕ ಉಪಾಸನೆ ಬೇಡ. ಪ್ರಾಣದೇವರ ಹತ್ರ ಹೋದ ತಕ್ಷಣ ಲಕ್ಷ್ಮೀ ದೇವಿ ತನ್ನ ಮಗುವನ್ನ ಕರ್ಕೊಂಡು ಹೋಗಿ ತಂದೆ ಬಳಿ ಒಪ್ಪಿಸಿದ ಹಾಗೆ ಲಕ್ಷ್ಮಿ ದ್ವಾರ ಭಗವಂತನ ಪ್ರಾಪ್ತಿ ಆಗ್ಬಿಡುತ್ತೆ. ಲಕ್ಷ್ಮಿಗೆ ಪ್ರತ್ಯೇಕ ಉಪಾಸನೆ ಇಲ್ಲ. ಆದ್ರಿಂದ ಲಕ್ಷ್ಮಿಯನ್ನ ಸ್ತೋತ್ರ ಮಾಡುವಾಗ ಕೇವಲ ಲಕ್ಷ್ಮಿಯ ಸ್ತೋತ್ರ, ಕೇವಲ ಲಕ್ಷ್ಮಿಯ ಉಪಾಸನೆ ಅಂತ ಒಂದಿಲ್ಲ. ಆಚಾರ್ಯರು ಶ್ರೀ ಸ್ತುತಿ ಮಾಡಿದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಒಂದು ಶ್ರೀ ಸ್ತುತಿ ಇದೆ. ಅದನ್ನ ಏನ್ ಮಾಡಿ, ಶ್ರೀ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಯಾರ ಕಟಾಕ್ಷದ ಅನುಗ್ರಹದಿಂದ ಇಡೀ ಜಗತ್ತನ್ನು ನಿಯಂತ್ರಿಸುವ ಮಾತೃತ್ವದ ಶಕ್ತಿಯನ್ನು ಪಡೆದಿದ್ದಾಳೋ ರಮೇ, ಅಂಥ ನಾರಾಯಣನಿಗೆ ಬಂದರೆ. ಇದು ರಮಾಸ್ತುತಿ. ಆದ್ದರಿಂದ ಗೀತೆ 12ನೇ ಅಧ್ಯಾಯದಲ್ಲಿ ಯಾರು ನಿನ್ನನ್ನು ಉಪಾಸನೆ ಮಾಡ್ತಾರೆ ಮತ್ತು ಯಾರು ಅವ್ಯಕ್ತ ಉಪಾಸನೆ ಮಾಡ್ತಾರೆ ಅವರಲ್ಲಿ ಯಾರು ಹೆಚ್ಚು ಒಳ್ಳೆಯ ಸಾಧಕರು, ಕೇ ಯೋಗವಿತ್ತಮಾಹ ಅಂತ ಪ್ರಶ್ನೆ ಹಾಕಿದಾಗ ಅರ್ಜುನ ಕೃಷ್ಣ ಹೇಳ ಅವ್ಯಕ್ತ ಆಗಿದ್ದೆ. ಕೃಷ್ಣ ಪರಸ್ಪರ ದುಃಖ ಮಾತು ಯೋಗದಲ್ಲಿ ನೀನು ಅವ್ಯಕ್ತದ ದಾರಿಯಲ್ಲಿ ಅವ್ಯಕ್ತ ಉಪಾಸನೆ, ಶಾಂತ ಉಪಾಸನೆ, ಶ್ರೀತತ್ವದ ಶ್ರೀಚಕ್ರದ ಉಪಾಸನೆ ಇದೆಲ್ಲ ಮಾಡಿ ಪಚೀತಿ ಪಡ್ತೀಯ, ಏನು ಸುಖ ಇಲ್ಲ. ಯಾಕೆಂದ್ರೆ ನನ್ನ ಹತ್ರ ಬರಬೇಕಾಗಿ ಕೊನೆಗೂ ನನ್ನ ಹತ್ರ ಬರಬೇಕು. ಕೊನೆಗೆ ಲಕ್ಷ್ಮಿ ನಿನ್ನ ಪೂರ್ತಿ ಮೋಕ್ಷಪ್ರದಾಗುವುದಿಲ್ಲ. ನನ್ನ ಹತ್ರ ಬರಲಿಕ್ಕೆ ಅವಳೆಲ್ಲೋ ಮಾಡಬಹುದು ಅಷ್ಟೇ. ಅಷ್ಟು ಮಾಡಬೇಕಾಗಿದ್ದರೆ ಮುಂದೆ ನನ್ನ ಲಕ್ಷ್ಮಿಯನ್ನೇ ಉಪಾಸನೆ ಮಾಡಿದ್ರು ಅವಳು ಪೂರ್ತಿ ಸಂತುಷ್ಟರಾಗುವುದಿಲ್ಲ. ಮತ್ತೆ ಪುನಃ ನನ್ನ ಉಪಾಸನೆ ಮಾಡಲೇಬೇಕು. ಅದಕ್ಕೆ ಮೊದಲೇ ನನ್ನ ಉಪಾಸನೆ ಮಾಡಿಬಿಟ್ರೆ ಲಕ್ಷ್ಮಿ ಅಡ್ಡವೇ ಮಾಡೋಲ್ಲ, ಸೀದಾ ಬರ್ಬೋದಲ್ಲ ನನ್ನ ಹತ್ರ. ಯಾಕೆ ಈ ಶಾಂತ ಉಪಾಸನೆ? ಅದು ಬಹಳ ಕಷ್ಟದ ದಾರಿ. ಅಷ್ಟೇ ಅಲ್ಲ, ಭಗವಂತನ ಉಪಾಸನೆಯಲ್ಲಿ ನಾವು ಎಲ್ಲೋ ದಾರಿ ತಪ್ಪಿದರೆ ಅಜಾಮಿಡನ ಹಾಗೆ ಬಹಳ ದೊಡ್ಡ ಸಾಧಕ ಒಂದು ಜೀವಮಾನದಲ್ಲಿ ಜಾರಿ ಬಿಟ್ಟು ದಾರಿ ತಪ್ಪಿ ನಡೆದ, ಅದೇ ಜೀವಮಾನದಲ್ಲಿ ಅವನಿಗೆ ಜ್ಞಾನೋದಯ ಆಗಿ ಪಶ್ಚಾತ್ತಾಪ ತಿದ್ದುಕೊಳ್ಳುವ ಅವಕಾಶ ಬಂತಲ್ಲ, ಹಾಗೆ ಭಗವಂತನ ಉಪಾಸಕರು ದಾರಿ ತಪ್ಪಿದರೆ ಕ್ಷಮೆಯಿಂದ ದಾರಿ ತೋರಿಸ್ತಾನೆ ಭಗವಂತ. ಆದರೆ ಭಗವಂತನ ಉಪಾಸನೆ ಮಾಡದೆ ಲಕ್ಷ್ಮಿಯ ಉಪಾಸನೆ ಮಾಡುವವರು ದಾರಿ ತಪ್ಪಿದರೆ ಅನರ್ಥವೇ, ದಾರಿ ತೋರಿಸೋಲ್ಲ ಅವಳು. ದಾರಿ ತಪ್ಪಿದ್ರೆ ಮಹಾ ಅನರ್ಥ, ಅಜಂಪಾತ. ಇಲ್ಲಿ ಹಾಗಲ್ಲ, ಭಗವಂತನ ಉಪಾಸನೆ ಮಾಡುವವರನ್ನ ಅಜಂಪಾತ ಆಗುವ ಪ್ರಸಂಗ ಬಂದಾಗ ತಕ್ಷಣ ಅವನ ಎತ್ತಿ ಮೇಲೆ ಇಟ್ಟುಬಿಡ್ತಾರೆ ಭಗವಂತ. ಲಕ್ಷ್ಮಿ ನಿಮ್ಮನ್ನು ಉಪಾಸನೆ ಮಾಡಿರ್ರಿ, ಅವನು ನಾ ಮೇಲೆ ತೋಲ್ಲ ಅಂತಾನೆ, ಅವನ ಅಜಂಪಾತ ಮಾಡಿಬಿಡ್ತಾನೆ. ಆದ್ರಿಂದ ಶ್ರೀತತ್ವದ ಉಪಾಸನೆಯಲ್ಲಿ ಕ್ಲೇಶ ಜಾಸ್ತಿ, ಅಪಾಯಗಳು ಜಾಸ್ತಿ, ದುರಂತಗಳು ಜಾಸ್ತಿ. ಭಗವಂತನ ಉಪಾಸನೆ ಎನ್ನುವುದು ಸೇಫ್. ಹಾಗೆ ಅವನು ಗೀತೆಯಲ್ಲಿ ಬಂದಿರತಕ್ಕಂತಹ ಮಾತು ಆ ರೀತಿಯಾಗಿ ಒಳಗೆ ಉಪಾಸನೆ ಮಾಡುವಾಗ 17ನೇ ಉಪಾಸನೆ ಇಲ್ಲ, 16ನೇ ಜೀವ ಅಂದೇ 18ನೇ ಉಪಾಸನೆ ಮಾಡುವುದು ಅಂತ ಅದೊಂದು ಮೆಟ್ಲು ಇಲ್ಲವೇ ಇಲ್ಲ ನಮಗೆ ಲೆಕ್ಕದಲ್ಲಿ. ಹಾಗಾಗಿ ನಾರದೇವರಿಂದ ಲೆಕ್ಕ, ಬಾಣದೇವರ ಲೆಕ್ಕ ತಗೊಂಡ್ರೆ 9ನೇ ಮೆಟ್ಲಾಗುವುದಿಲ್ಲ, ಚಂದ್ರನಿಂದ ಪ್ರಾರ್ಥಿಸಲಾಗ್ತದೆ. ಹಾಗಾಗಿ ಬಹಳ ಹತ್ರ ಬಂದಿದ್ದಾನೆ ಇವ ಸಾಧಕ. ನಾರದನಿಗೆ 2ನೇ ಮೆಟ್ಲು ಮುಂದೆ ನಾವು ಎಲ್ಲಿದ್ದೆವು? 25ರಿಂದ ಆಚೆ ಇದ್ದೆವು, 30, 31ನೇ ಮೆಟ್ಲು, 32ನೇ ಮೆಟ್ಲು ಇದ್ದೆವು. ಈ 9ನೇ ಮೆಟ್ಲು ಹತ್ರ ಬಂದಿದ್ದೇವೆ ನಾವು. ವಿಜ್ಞಾನದ ದೇವತೆ ಯಾರು ಅಂದ್ರೆ ವಿಜ್ಞಾನ ಶುದ್ಧ ವಂಚ್ಯನಾದ ಚಂದ್ರ. 12ನೇ ಮೆಟ್ಲಲ್ಲಿ 13ನೇ ಮೆಟ್ಲಲ್ಲಿ ವರುಣ, 10ನೇ ಮೆಟ್ಲಲ್ಲಿ ಚಂದ್ರ ಇದ್ದಾನೆ. ಚಂದ್ರ ವಿಜ್ಞಾನದ ದೇವತೆ. ಇದರಿಂದ ನಾವು ಕೆಲವು ಸಂಗತಿಗಳನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ ನೋಡಿ. ಯಮ, ಸೂರ್ಯ, ಚಂದ್ರ ಈ ಮೂವರು ಕೂಡ ಒಂದೇ ಕಕ್ಷೆಯಲ್ಲಿರುವ ದೇವತೆಗಳು. ನಿಮ್ಮ ತಾರತಮ್ಯ ಕಕ್ಷೆ ಪ್ರಕಾರ ಸಮಾನ ಸ್ಕಂದರು, ಆದರೆ ಇವರು ಸಮಾನರಲ್ಲ, ವ್ಯತ್ಯಾಸ ಇದೆ ಇವರಲ್ಲಿ. ಹೇಗೆ ಅಂದ್ರೆ ಮುಂದೆ 10ನೇ ಕಕ್ಷೆಯಲ್ಲಿ ನೀವು ಐದು ಮೊದಲಿಗೂ ವ್ಯತ್ಯಾಸ ಇದ್ರ ಕಿಂಚಿತ್ ವ್ಯತ್ಯಾಸ ಇದೆ, ಲೆಕ್ಕಕ್ಕೆ ಸಿಗದಷ್ಟು. ಅದರಿಂದ ಒಂದೇ ಕಕ್ಷೆಯಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಅದು ಬೇರೆ ಕ್ಲಾಸ್ ಮಾಡುವಷ್ಟು ಈಗ ಒಂದೇ ಕ್ಲಾಸ್ನಲ್ಲಿ, ಒಂದೇ ಕ್ಲಾಸ್ನಲ್ಲಿ ಇರುವುದೆಲ್ಲ ಒಂದೇ ತರವಾಗಿ ಒಬ್ಬರಿಗೆ 35 ಮಾರ್ಕು, ಒಬ್ಬರಿಗೆ 60 ಮಾರ್ಕು, ಅದು ಎಷ್ಟು ಡಿಫರೆನ್ಸ್ ಇದ್ರೂ ಕ್ಲಾಸ್ ಒಂದೇ. ಹಾಗೆ ಇಬ್ಬರಲ್ಲಿ ಮಾರ್ಕ್ ಉದ್ದಕ್ಕೂ ವ್ಯತ್ಯಾಸ ಇದೆ, ಅದೇ ಒಂದೇ ಕ್ಲಾಸ್ ಬೇರೆ ಕ್ಲಾಸ್ ಹಾಕುವಷ್ಟು ಡಿಫರೆನ್ಸ್ ಇಲ್ಲ. ಅಂದ್ರೆ ಇಲ್ಲಿ ಹಾಗೆ ನೋಡಿ, ಯಮ ಮಗ ಸೂರ್ಯ ಅಪ್ಪ ಅಪ್ಪ ಮಗ ಒಂದೇ ಕ್ಲಾಸ್ ನಲ್ಲಿದ್ದಾರೆ. ನಾಚಿಕೆಯು ಅಪ್ಪನು ಮಗನ ಕ್ಲಾಸ್ನಲ್ಲಿ ಇದ್ದಾನೆ ಎಂದು, ಅಪ್ಪ ಮಗ ಒಂದೇ ಕ್ಲಾಸ್ ನಲ್ಲಿದ್ದಾರೆ, ಒಂದೇ ಕಕ್ಷೆ, ವ್ಯತ್ಯಾಸ ಇದೆ. ಯಮನಿಗಿಂತ ಸೂರ್ಯ ದೊಡ್ಡವ ಯೋಗ್ಯತೆ ಇರುತ್ತೆ.